ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ತೆಂಗು ಸಪೋಟದೊಂದಿಗೆ ಕಾಫಿ ಕಾಳುಮೆಣಸು ಬೆಳೆಯುತ್ತಿರುವ ತೇಲಪಂಡ ಎಂ ಮಾಚಯ್ಯ ಅವರೊಂದಿಗೆ ಸಂದರ್ಶನವನ್ನು ಕೇಳುತ್ತೀರಿ. ನಂತರ ಕೃಷಿಗೀತೆ. ಈಗ ಮೊದಲಿಗೆ ತೆಂಗು ಸಪೋಟದೊಂದಿಗೆ ಕಾಫಿ ಕಾಳುಮೆಣಸು ಬೆಳೆಯುತ್ತಿರುವ ತೇಲಪಂಡ ಎಂ ಮಾಚಯ್ಯ ಅವರೊಂದಿಗೆ ಸಂದರ್ಶನ. ಕೇಳಿದ್ರೆ ಕುಶನಗರ ಸಮೀಪ ಇರುವ ಪಿರಿಯಪಟ್ಟಣ ತಾಲೂಕು ಬೆಣಗಾಲು ಗ್ರಾಮದ ತೇಲಪಂಡ ಎಂ ಮಾಚಯ್ಯ ಅವರನ್ನ ನಾವು ಭೇಟಿ ಮಾಡಿದ್ವಿ. ಈ ಹಿಂದೆ ಸೇನೆಯಲ್ಲಿ ಕೆಲಸ ಮಾಡಿದವರು. 78 ವರ್ಷ ವಯಸ್ಸಿನ ಮಾಚಯ್ಯ ಅವರಿಗೆ 10 ಎಕರೆ ತೋಟ ಇದೆ. ತೆಂಗು, ಕಾಫಿ, ಅಡಿಕೆ, ಸಪೋಟ ಇತ್ಯಾದಿ ಮರಗಿಡಗಳಿದ್ದಾವೆ. ಸಪೋಟವನ್ನ ಹರಡಿಸಿ ಬೆಳೆಸೋದಕ್ಕಿಂತ ಎತ್ತರವಾಗಿ ಬೆಳೆಸಿ ಅದಕ್ಕೆ ಕಾಳುಮೆಣಸನ್ನು ಹಬ್ಬಿಸಿದರೆ ತೆಂಗಿಗೂ ಕಾಳುಮೆಣಸು ಚೆನ್ನಾಗಿ ಹಿಡಿದುಕೊಂಡಿದೆ. ರೋಬಸ್ಟ್ ಕಾಫಿಯನ್ನು ಹಾಕೊಂಡಿದ್ದಾರೆ. ಹೇಗಿದೆ ಅವರ ಕೃಷಿ ಅನ್ನೋದನ್ನು ಇವತ್ತು ಸೂಕ್ಷ್ಮವಾಗಿ ಪ್ರಸಾರ ಮಾಡ್ತಾ ಇದೀವಿ. ಮಾಚಯ್ಯನವರೇ, ನೀವು ಸೇನೆಯಲ್ಲಿ 8 ವರ್ಷಗಳ ಕಾಲ ಕೆಲಸ ಮಾಡಿದ್ರಿ, ಏನ್ ಕೆಲಸ ಮಾಡಿದ್ರಿ? ನಾನು ಸೇನೆಯಲ್ಲಿ ಸುಬೇದಾರ್ ಆಗಿ ರಿಟೈರ್ಡ್ ಆಗಿದ್ದೀನಿ. ಅಲ್ಲಿಂದ ರಿಟೈರ್ಡ್ ಆಗಿ ಬಂದ ಮೇಲೆ ಒಂದೆರಡು ವರ್ಷ ಆರ್ಮಿ ಕ್ಯಾಂಟೀನ್ ಅಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಮಡಿಕೇರಿಯಲ್ಲಿ ಕೆಲಸ ಮಾಡಿದೆ. ತದನಂತರ ನನಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಡಿಫಾರ್ಮ್ ಮಾಡಿದ್ರಿಂದ ಫಾರ್ಮಸಿಸ್ಟ್ ಆಗಿ ನನ್ನನ್ನು ತಗೊಂಡ್ರು. ಅಲ್ಲಿ ಒಂದು 20 ವರ್ಷ ಮಾಡಿದ್ದೇನೆ. ಹಾಗೆ ಟೋಟಲ್ ಒಂದು 40 ವರ್ಷ ಸರ್ವಿಸ್ ಮಾಡಿ ನಿವೃತ್ತಿ ಹೊಂದಿ ಈಗ ಮನೆಯಲ್ಲಿ ವ್ಯವಸಾಯದಲ್ಲಿ ತೊಡಗಿದ್ದೇನೆ. 10 ಎಕರೆಯಲ್ಲಿ ತೆಂಗು ಪ್ರಮುಖವಾದ ಬೆಳೆ, ಅದರ ಜೊತೆಗೆ ಕಾಫಿನೂ ಇದೆ. ತೋಟವನ್ನು ನೋಡುವಾಗ ಹೇಳ್ತಾ ಇದ್ರಿ, ತೆಂಗಿನ ಗರಿಮಟ್ಟೆ ಮತ್ತು ಗರಿಯನ್ನ ಪುಡಿ ಪುಡಿ ಮಾಡಿ ಅದನ್ನು ಗೊಬ್ಬರವಾಗಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಅನ್ಕೊಂಡು. ಹೇಗೆ ನಿಮಗೆ ಆಲೋಚನೆ ಬಂತು, ಹೇಗೆ ಮಾಡ್ತಾ ಇದ್ರಿ ಹೇಳಿ? ನಾನು ಆಕ್ಚುಲಿ ಹೇಳೋದಾದ್ರೆ ನನ್ನ ಮಗನಿಗೆ ಒಂದ ಆಲೋಚನೆ. ನನ್ನ ಪಕ್ಕದಲ್ಲಿ ಒಬ್ಬರು ಇಂಜಿನಿಯರು ಹಾಸನದಿಂದ ಮಿಷನ್ ತರಿಸಿದ್ರು. ಒಂದೇ ತೋಟಕ್ಕೆ ಹಾಸನದಿಂದ ಅವರು ಟ್ರ್ಯಾಕ್ಟರ್ ತಂದು ಮಿಷನ್ ಪುಡಿ ಮಾಡಿದ್ರೆ ಅವರಿಗೆ ಲಾಸ್ ಆಗುತ್ತೆ ಅಂತೇಳಿ ಅಕ್ಕಪಕ್ಕದ ತೋಟದವರೆಲ್ಲ ಯಾರಿದ್ದಾರೆ ಕೇಳಿ ಅಂತ ಹೇಳಿದ್ರು. ಹಾಗೆ ನನ್ನ ಮಗನನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಮಗ ಒಪ್ಕೊಂಡ. ಅದೇ ರೀತಿಯಲ್ಲಿ ನಾವು ವೇಸ್ಟು ಏನೆಲ್ಲ ಇರ್ತದೆ, ತೆಂಗಿನ ಗರಿ, ಅದರ ಗೊದ್ಮೊಟ್ಟೆ, ಮತ್ತೆ ಬಿದ್ದದ ಕಾಯಿ, ಇಲಿ ತಿಂದದ ಕಾಯಿ ಎಲ್ಲವನ್ನು ಹಾಕಿದರೆ ಪುಡಿ ಮಾಡ್ತದೆ. ಪುಡಿ ಮಾಡಿ ಆದ ಮೇಲೆ ಅದಕ್ಕೆ ಕಾಡು ಮಣ್ಣು, ಸ್ವಲ್ಪ ಸಗಣಿ, ಟೈಕ್ರೋಬನ್ನು ಸಹ ಹಾಕಿದ್ದೀನಿ. ಮಿಕ್ಸ್ ಮಾಡಿ ಒಂದು ಸ್ವಲ್ಪ ದಿವಸ ನೀರು ಕೊಟ್ಟಿದ್ದಾರೆ, ಅದು ಕೊಳೀತದೆ. ಇನ್ನು ಈಗ ಹಾಕುವ ಸ್ಟೇಜಲ್ಲಿ ಇದ್ದೇನೆ. ಒಂದು 2-2.5 ಲೋಡು ಗೊಬ್ಬರ ಇದೆ, ಅದನ್ನು ನಿನಗೆ ಹಾಕಬೇಕು, ಕೊಳ್ತಿದೆ. ಹಾಗೆ ಮಾಡಲಿಕ್ಕೆ ನನಗೆ ಅದರ ಒಂದು ಐಡಿಯಾ ಬಂತು. ಈಗ ಕೆಲವೊಬ್ರು ಅಲ್ಲಲ್ಲಿ ಹಾಕ್ಬಿಟ್ಟು ಹಾಗೆ ಸಹಜವಾಗಿ ಕರಗೋ ತರ ಮಾಡ್ತಾರೆ. ನೀವು ಕತ್ತರಿಸಿ ಪುಡಿ ಪುಡಿ ಮಾಡಿದ್ರಲ್ಲ, ಇದರಿಂದ ಏನು ಅನುಕೂಲ? ಖರ್ಚು ವೆಚ್ಚದ ನೋಡ್ಕೊಂಡ್ರೆ ಮಾಡಿಸ್ಕೊಳ್ಬೋದಾ ಬೇರೆಯವರು ಅಂತ ಅನ್ಕೊಂಡು ಹೇಳ್ತೀರಾ? ಖಂಡಿತವಾಗಿಯೂ ಬೇರೆಯವರು ಮಾಡಿಸ್ಕೊಳ್ಬಹುದು. ಹಾಗೆ ಹಾಕಿದ್ರೆ ಕರಗುದಿಲ್ಲ. ದೊಡ್ಡ ದೊಡ್ಡ ಗೊದ್ಮೊಟ್ಟೆಗಳು ಕರಗುದಿಲ್ಲ. ಕೇವಲ ಗರಿ ಕರಗಲಿಕ್ಕೆ 2 ವರ್ಷ ಹಿಡಿತದೆ, ಅದು ತಾಪತ್ರೆ. ಇದು ಒಂದೇ ಸದೆ 5-6 ತಿಂಗಳಲ್ಲಿ ಕರಗಿ ಹೋಗ್ತದೆ. ಗೊಬ್ಬರಕ್ಕೆ ಗೊಬ್ಬರವಾಯಿತು, ಅದಕ್ಕೆ ಸ್ವಲ್ಪ ಟ್ರೈಕೋಡರ್ಮ್ ಸಗಣಿ ಕಾಡು ಮಣ್ಣು ಮಿಕ್ಸ್ ಮಾಡಿದ್ರೆ ಅದೇ ವರ್ಷ ಅದನ್ನ ಗಿಡಕ್ಕೆ ಹಾಕ್ಬಹುದು. ಒಳ್ಳೆ ಗೊಬ್ಬರ ಕಪ್ಪಾಗಿರ್ತದೆ, ಚೆನ್ನಾಗಿರ್ತದೆ. ಅದಕ್ಕೆ ಬೇಕು ಅಂತಾದ್ರೆ ಎರೆಹುಳವನ್ನು ಸಹ ಬಿಡಬಹುದು, ಎರೆ ಗೊಬ್ಬರನು ಆಗುತ್ತೆ. ಈ ತರದಲ್ಲಿ ಮಾಡಿ ಹಾಕಿದರೆ ಲಾಭದಾಯಕ, ಮತ್ತೆ ಗೊಬ್ಬರ ತೆಗೆಯೋದು ನಿಲ್ಲುತ್ತದೆ. ಇದನ್ನ ನೀವು ಅಡಿಕೆ, ಕಾಫಿ, ಕಾಳುಮೆಣಸು ಯಾವ್ದಕ್ಕೆ ಹಾಕೊಳ್ತೀರಿ? ನಾನು ಇದನ್ನು ಇಷ್ಟುವರೆಗೆ ಯಾವ್ದಕ್ಕೆ ಹಾಕಿ ಹೋಗಲಿಲ್ಲ, ಈಗ ಹಾಕ್ಬೇಕಂತಿದ್ದೇನೆ. ಈಗ ಅಡಿಕೆ ಮತ್ತೆ ಕಾಳುಮೆಣಸಿಗೆ ಪ್ರಾಮುಖ್ಯತೆ ಕೊಡ್ತೇನೆ, ಮತ್ತೆ ತೆಂಗಿಗೆ. ಕಾಫಿಗೆ ಅದನ್ನು ಹಾಕೋದಿಲ್ಲ. ಕಾಫಿಗೆ ಹಾಕ್ಬೇಕಂದ್ರೆ NPK ಮಾತ್ರ ಹಾಕೋದು. ಕಾಫಿಗೆ ಬೇರೆ ನಾನು ಕಾಂಪೋಸ್ಟ್ ಗೊಬ್ಬರ ಹಾಕೋದಿಲ್ಲ, ಹಾಕಲಿಕ್ಕೆ ಆಗೋದು ಇಲ್ಲ, ನನ್ನ ಹತ್ರ ಅಷ್ಟು ಇದಿಲ್ಲ. ಅದರಿಂದ ನಾನು ತೆಂಗು ಮತ್ತೆ ಒಳ್ಳೆ ಮೆಣಸು ಅಡಿಕೆ ಇದಕ್ಕೆ ಹಾಕ್ತಿದ್ದೇನೆ. ಹೂವಿನ ಗಿಡಕ್ಕೆ ಸಹ ಹಾಕ್ತಿದ್ದೇನೆ. ಅದರ ಮಧ್ಯೆ ನಾನು ವರ್ಮಿ ಕಂಪೋಸ್ಟ್ ಮಾಡ್ತಾ ಇದ್ದೇನೆ, ಎರೆಹುಳ ಗೊಬ್ಬರ. ಅದನ್ನು ಹೂವಿನ ಗಿಡಕ್ಕೂ ಹಾಕ್ತೇನೆ, ಮತ್ತೆ ಮೆಣಸು ಬಳ್ಳಿಗೂ ಹಾಕ್ತಿದ್ದೇನೆ. ಅದನ್ನು ರೊಟೇಷನ್ ಮಾಡ್ತಾ ಅದಕ್ಕೆ ಗೊಬ್ಬರ ತಂದು ಹಾಕ್ತಾ ಇದ್ದೇನೆ. ತೆಂಗು ನಿಮ್ಮ ಈ ಭಾಗದಲ್ಲಿ ಚೆನ್ನಾಗಿ ಬರ್ತಾ ಇದೆಯಲ್ವಾ? ಎಷ್ಟು ಇಳುವರಿ ಸಿಗ್ತಾ ಇದೆ ನಿಮ್ದು? 10 ಎಕರೆಯಲ್ಲಿ ಎಷ್ಟು ಮರಗಳಿದಾವೆ, ಎಷ್ಟು ಕಾಯಿಗಳು ಸಿಗ್ತದವೆ? ಏನು ಒಣಕಾಯಿ ಕೊಡ್ತೀರಾ, ಹಸಿಕಾಯಿ ಕೊಡ್ತಿರೋ, ಅಥವಾ ಎಳ್ನೀರು ಕೊಡ್ತಿರೋ, ಹೇಗೆ? ಸರ್, ಈ ಕಡೆ ತೆಂಗಿನ ಗಿಡ ಬಹಳ ಚೆನ್ನಾಗಿ ಬರ್ತದೆ. ಮರಳು ಮತ್ತು ಕಲ್ಲು ಮಿಶ್ರಿತ ಭೂಮಿ ಆದ್ರಿಂದ ಚೆನ್ನಾಗಿ ಬರ್ತದೆ. ಇಲ್ಲಿ ಬೆಳೆಸಿದವರು ತುಂಬಾ ಕಮ್ಮಿ ಅಂತ ಕೆಲವು ಜನ ಬೆಳೆಸಿದ್ದಾರೆ. ಆದ್ರೆ ನಾನು ಬಹಳ ಪ್ರಯತ್ನ ಪಟ್ಟು ಬೆಳೆಸಿದ್ದೀನಿ. ಮೊದಲೆಲ್ಲ ಕಾಯಿ ಕೊಡ್ತಿದ್ದೆ, ಈಗ ಒಂದು ಪಾರ್ಟಿ ಬಂದಿದ್ದಾರೆ, ಅವರು ಎಳನೀರನ್ನು ಕೊಟ್ಟಿದ್ದಾರೆ. ಒಂದು 5.5 ಲಕ್ಷ ರೂಪಾಯಿ ಎಳನೀರಿನಲ್ಲಿ ಸಿಗ್ತದೆ ಒಂದು ವರ್ಷಕ್ಕೆ. ಎಷ್ಟು ವರ್ಷಗಳಿಂದ ಎಳ್ನೀರಿಗೆ ತೆಂಗಿನ ಕಾಯಿಗಳನ್ನು ಕೊಡ್ತದ್ರಿ? 10-15 ವರ್ಷ ಕಾಯಿನೇ ಕೊಡ್ತಿದ್ದೆ. ಇವಾಗ ನಾನು ಎಳನೀರು ಕೊಡ್ಲಿಕ್ಕೆ ಶುರು ಮಾಡಿದ್ದೀನಿ. ಅಂದ್ರೆ ಅವರಿಗೆ ನಾವು ಒಂದೇ ಸತಿ ಕಾಂಟ್ರಾಕ್ಟ್ ಕೊಟ್ಟುಬಿಡುದು. 1 ವರ್ಷದಿಂದ 1 ವರ್ಷಕ್ಕೆ ಜನವರಿಯಲ್ಲಿ ಕೊಟ್ಟರೆ ಡಿಸೆಂಬರ್ ವರೆಗೆ ಕೊಡ್ತೀನಿ. ಅವರು ಅದನ್ನು ಎಳನೀರಿಗೆ ಕೊಯ್ಕೊಳ್ಳಿ, ಕಾಯಿಯ ಕೊಯ್ಕೊಳ್ಳಿ. ನನ್ನ ಖರ್ಚಿಗೆ ಇರೋದಕ್ಕೆ ಒಂದು 4-5 ಮರ ಬಿಟ್ಟು ಕೊಟ್ಟಿರ್ತಾರೆ ಅಷ್ಟೇ. ಅವರೇ ಕಿತ್ಕೊಂಡು ಹೋಗ್ತಾರೆ, ನಿಮ್ದೇನು ತಾಪತ್ರಯ ಇಲ್ಲ, ನೀವು ನೀರು ಉಣಿಸಿಕೊಂಡು ಅದಕ್ಕೆ ಗೊಬ್ಬರ ಕೊಟ್ಕೊಂಡು ಸರಿಯಾಗಿ ನೋಡ್ಕೋಬೇಕಲ್ವಾ? ಮೇಂಟೆನೆನ್ಸ್ ಎಲ್ಲ ನಂದೆ, ಅವರು ಒಂದು ವರ್ಷದ ದುಡ್ಡು ಬ್ಯಾಂಕಿಗೆ ಹಾಕಿಬಿಡ್ತಾರೆ, ಅವರು ತೆಗೆದುಕೊಂಡು ಹೋಗ್ತಾರೆ, ಮತ್ತೆ ಬೇಕು ಅಂತಾದ್ರೆ ಅವರಿಗೆ ಕೊಡೋದು, ಇಲ್ಲಾಂದ್ರೆ ನಮ್ಮ ರೇಟಿಗೆ ಬಂದ ಹೇಗೆ ಆಗ್ತಾರೆ ಅದು ಆ ತರದಲ್ಲಿ ಮಾಡಿ ಕೊಡ್ತೀವಿ ನಾವು. ವರ್ಷಕ್ಕೆ ಎಷ್ಟು ಎಳ್ನೀರು ಸಿಗ್ತಾ ಇದೆ, ಯಾವ ಬೆಲೆಯಲ್ಲಿ ಕೊಡ್ತದ್ರಿ? ನಾನು ಲೆಕ್ಕ ಮಾಡಲಿಲ್ಲ ಸರ್, ಅದು ಲೆಕ್ಕ ಮಾಡಿದಾದ್ರೆ ಅವರಿಗೆ ಲಾಭ ಇಟ್ಟುಕೊಂಡೆ ಅವರು ಮಾಡೋದು. ನನಗೆ ಎಳನೀರಿನಲ್ಲಿ ವರ್ಷಕ್ಕೆ ಒಂದು 5.5 ಲಕ್ಷ ಸಿಗ್ತದೆ ಇವಾಗ ಅಟ್ ಪ್ರೆಸೆಂಟ್. ಮತ್ತೆ ಅವರು ನಮಗೆ ಅಷ್ಟೇ ಸಿಕ್ಕಿದೆ ಅಂತ ಹೇಳೋದಿಲ್ಲ, ಸೀಕ್ರೆಟ್ ಗೊತ್ತಾಗುತ್ತೆ ಅಂತ ಅವ್ರು ಹೇಳೋದಿಲ್ಲ. ಅವರು ಸ್ವಲ್ಪ ಇಟ್ಟುಕೊಂಡು ನಮಗೆ ಕೊಡ್ತಾರೆ, ತೊಂದರೆ ಏನಿಲ್ಲ. ಒಟ್ಟು ಎಷ್ಟು ಮರಗಳಿದ್ದಾವೆ? 550 ಮರಗಳಿವೆ, ಅದರಲ್ಲಿ ಒಂದು ವರ್ಷ ಶೆಡ್ಯೂಲ್ ಹೊಡೆದು ಒಂದು 10-20 ಮರ ಹೋಯಿತು, ಅದರಲ್ಲಿ 20 ಮರಕ್ಕೆ ರೀಪ್ಲೇಸ್ ಮಾಡಿದೆ. ರೀಪ್ಲೇಸ್ ಮಾಡಬೇಕಾದ್ರೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಬಿರಿಯಾಪಟ್ಟಣದವರು ಪುನಶ್ಚೇತನ ಅಂತ ಹೇಳಿಬಿಟ್ಟು ಅದಕ್ಕೆ ನನಗೆ ಸ್ವಲ್ಪ ಹಣ ಕೊಟ್ಟರು. ಟೋಟಲ್ ಒಂದು 32,000 ರೂಪಾಯಿ ಅವರು ನನಗೆ ಕೊಟ್ಟರು. ಅದೊಂದು ತುಂಬಾ ಉಪಕಾರ ಆಯಿತು. ನಾನು ರೀಪ್ಲಾಂಟ್ ಮಾಡಿದೆ, ಪುನಃ ಮಾರಣ ವ್ಯವಸ್ಥೆನು ಅವರು ದುಡ್ಡು ಕೊಟ್ಟರು, ಅದೊಂದು ಲಾಭ ಆಯಿತು. ಮತ್ತೆ ಯಾವಾಗಾದರೂ ಅವ್ರ ಹತ್ರ ಕಾಂಟ್ಯಾಕ್ಟ್ ಇಟ್ಟುಕೊಂಡಿದ್ದೀನಿ ಪಿರಿಯಾಪಟ್ಟಣ ಆಫೀಸರನ್ನು, ಅವರು ಟ್ರೈಕೋಡರ್ಮ ಏನಾದರೂ ಫೆಸಿಲಿಟೀಸ್ ಇದ್ದರೆ ನನಗೆ ಫೋನ್ ಮಾಡಿ ಹೇಳ್ತಾರೆ, ಮಾಚೇನವರೇ ಬಂದು ತಗೊಂಡು ಹೋಗಿ ನೀವು ಅಂತ. ಆ ಥರದಲ್ಲಿ ಅವ್ರನ್ನ ಸ್ವಲ್ಪ ಪರಿಚಯ ಮಾಡಿಕೊಂಡು ಅವ್ರು ನಮಗೆ ಹೆಲ್ಪ್ ಮಾಡ್ತಾರೆ. ಸಪೋಟ ಹಾಕಿ ಎಷ್ಟು ವರ್ಷಗಳು ಆದವು? ಹಣ್ಣು ಏನಾದರೂ ಮಾರಾಟ ಮಾಡಿದಿರಾ, ಹೇಗೆ? ಸಪೋಟ ಹಾಕಿ ಒಂದು 20 ವರ್ಷ ಆಯಿತು. ನನಗೆ ಒಂದು ವರ್ಷಕ್ಕೆ ಒಂದು 60-70 ಸಾವಿರ ರೂಪಾಯಿ ದುಡ್ಡು ಬರ್ತಿತ್ತು, ಮೊದಲು ಕೊಡ್ತಿದ್ದೆ. ಇತ್ತೀಚೆಗೆ ಏನಾಯ್ತು ಅಂದ್ರೆ ನನಗೆ ಕೆಲವರು ಕೊಟ್ಟರೆ ಹಣ ಪಾವತಿ ಸರಿ ಮಾಡೋದಿಲ್ಲ, ಅಲ್ಲಿಂದ ಏನು ಮಾಡಿದೆ, ಇವರಿಗೆ ಕಾಂಟ್ರಾಕ್ಟ್ ಕೊಡೋದು ಬೇಡ, ನಾನೇ ಕೊಡೋಣ ಅಂತ ಯೋಚಿಸಿದೆ. ನಾನೇ ಒಮಿನಿಯಲ್ಲಿ ಹಾಕೊಂಡು ನಾನೇ ಹೋಗಿ ಕೊಡಲೆ. ಅಲ್ಲಿ ಹೋದರೆ ಅವರು 8 ರೂಪಾಯಿಗೆ ಕೇಳ್ತಾರೆ, ಬಹುಶಃ ಕೆಲವೊಂದು ಸತಿ ಅವರು 20 ರೂಪಾಯಿ ಕೊಡ್ತಾರೆ. 20 ರೂಪಾಯಿ ಕೇಳಿದರೆ ಅವರು ಗ್ರೇಡಿಂಗ್ ಮಾಡ್ತಾರೆ, ನಿಮ್ಮ ಗ್ರೇಡಿಂಗ್ ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟು 18 ರೂಪಾಯಿ, 17 ರೂಪಾಯಿ, 16 ರೂಪಾಯಿಗೆ ಮಾರ್ತಾರೆ, ಅದು ನಮಗೆ ಇಡ್ಸೋದು. ಅಲ್ಲಿ ಅವರಿಗೆ ಕಾಲು ಬಡಿಕೆ ಕೊಡೋದು, ಅಲ್ಲಿಂದ ಅವರು ಹೇಳ್ತಾರೆ ಇವತ್ತು ದುಡ್ಡಿಲ್ಲ, ಒಂದು ವಾರ ಬಿಟ್ಟು ಬನ್ನಿ ಅಂತ ಹೇಳೋದು. ಒಂದು ವಾರ ಬಿಟ್ಟು ಹೋಗಿ ಕೇಳಿದ್ರೆ ಸರ್ ಇಲ್ಲ ಇವತ್ತು ದುಡ್ಡು ಇಲ್ಲ, ನಾನು ದ್ರಾಕ್ಷಿಯವನಿಗೆ ಮೈಸೂರಿನವ್ರಿಗೆ ಕೊಟ್ಬಿಟ್ಟೆ ದುಡ್ಡು, ಈಗ ಇಲ್ಲ ಅಂತ ಹೇಳೋದು. ಪುನಃ ಇನ್ನೊಂದು ಸತಿ ಹೋಗೋದು, ಅಲ್ಲಿಗೆ 3 ಸತಿ ಆಯಿತು, ಸರ್ ನಿಮ್ಮ ಹಣ್ಣೆಲ್ಲ ಹಾಳಾಗ್ಬಿಡ್ತು, ಎಸ್ದು ಬಿಟ್ಟಿದ್ದೇವೆ ನಾವು, ಏನು ಸರ್ ಕೊಡ್ಲಿಕ್ಕೆ ಇರೋದು ಅಂತ ಹೇಳ್ತಾರೆ. ಇದರಿಂದಾಗಿ ನಾನು ಮರವನ್ನೇ ಬ್ರಾಂಚ್ ಕರೆದು ಯಾರಿಗೂ ಕೊಡೋದು ಬೇಡ, ಪಕ್ಷಿ ತಿಂದು ಹೋಗ್ಲಿ ಅಂತ ಬಿಟ್ಟಿದ್ದೀನಿ. ಅಂದ್ರೆ ಹಣ್ಣಿಗಾಗಿ ಇಟ್ಕೊಂಡಿಲ್ಲ, ಈಗ ಅದನ್ನ ಎತ್ತರವಾಗಿ ಬೆಳಿಲಿಕ್ಕೆ ಬಿಟ್ಟಿದ್ರಿ, ಅದಕ್ಕೆ ಕಾಳು ಮೆಣಸನ್ನು ಹಬ್ಬಿಸಿದಿರಲ್ವಾ? ಹೌದು, ಅದಕ್ಕೆ ಸಿಕ್ಕಿದಷ್ಟು ಸಿಕ್ಕಲಿ, ಬೇಕಾದವರಿಗೆ ಕೊಡೋದು, ಫ್ರೀ ಬೇಕಾದ ತಗೊಂಡು ಹೋಗ್ತಾರೆ, ನಮ್ಮಲ್ಲಿ ಕೆಲಸದವರು ತಿಂದುಕೊಳ್ತಾರೆ, ಮತ್ತೆ ಪಕ್ಷಿಗಳು ತಿಂದುಕೊಂಡು ಹೋಗ್ಲಿ ಅಂತ. ಈ ತರ ನಮಗೆ ಮೋಸ ಮಾಡುವಂತ ಪರಿಸ್ಥಿತಿಯಲ್ಲಿ ಬೇಡ ಅಂತೇಳಿ ನಾವು ಅದಿಗೆ ಮೆಣಸು ಬಳ್ಳಿ ಹಾಕಿದ್ವಿ. ಮೆಣಸು ಬಳ್ಳಿ ಚೆನ್ನಾಗಿ ಬರ್ತಾ ಉಂಟು, ತೊಂದರೆ ಇಲ್ಲ. ಈ ವರ್ಷ ಸ್ವಲ್ಪ ಫಸಲು ಇದೆ, ನೆಕ್ಸ್ಟ್ 2-3 ವರ್ಷದಲ್ಲಿ ಈಗ 500 ಗಿಡಕ್ಕೆ ಅಂದ್ರೆ ಅಟ್ಲೀಸ್ಟ್ ಒಂದು 400 ಬಳ್ಳಿ ಆದರೂ ಬಂದ್ರೆ ನಮಗೆ ಅದರಲ್ಲೇ ಉತ್ಪತ್ತಿ ಬರ್ತದೆ. ತೆಂಗಿನ ಮರಗಳಿಗೂ ಕಾಳುಮೆಣಸು ಚೆನ್ನಾಗಿ ಅಂಟಿಕೊಂಡಿದೆ ಅಲ್ವಾ? ಹೌದು ಸರ್, ಅದು ತೆಂಗಿನ ಮರಕ್ಕೆ ಚೆನ್ನಾಗಿ ಹಬ್ಬುತ್ತೆ. ಏನಾಗುತ್ತೆ ಅಂದ್ರೆ ರೂಟ್ ಕಾಂಪಿಟೇಷನ್ ಇದೆ, ರೂಟ್ ಕಾಂಪಿಟೇಷನ್ ಆಗ್ಬೇಕಾದ್ರೆ ನಾವು ಸ್ವಲ್ಪ ದೂರದಲ್ಲಿ ನಡಬೇಕು. ರನ್ನರ್ಸ್ ಆಗ್ಲಿ ನರ್ಸರಿಯಿಂದ ತಂದ್ರು ದೂರದಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಆಗಿದೆ, ಅದರ ಬೇರೆಲ್ಲ ಕಟ್ ಮಾಡಿ ಕಾಡು ಮಣ್ಣು ಮತ್ತೆ ನಮ್ಮ ವರ್ಮಿ ಕಂಪೋಸ್ಟ್ ಇದನ್ನೆಲ್ಲ ಸೇರಿ ಚೆನ್ನಾಗಿ ನೆಟ್ಟು ಸ್ವಲ್ಪ ನೀರು ಕೊಡಬೇಕು ಬೇಸಿಗೆಯಲ್ಲಿ, ನೆಟ್ಟರೆ ಚೆನ್ನಾಗಿ ಬರ್ತದೆ, ಹಬ್ಬದ್ದು ಚೆನ್ನಾಗಿ ಹಬ್ಬಿಕೊಳ್ತದೆ. ಹಾಗೆ ಏನು ಹಬ್ಬದಿಲ್ಲ ಅಂತಂದ್ರೆ ನಾವು ಅಗದಲ್ಲಿ ಕಟ್ಟಿದ್ರು ಹಬ್ಬಿಕೊಳ್ತದೆ, ಹಬ್ಬದ್ರಲ್ಲಿ ಏನಿಲ್ಲ. ಅಡಿಕೆಯಲ್ಲೂ ಅಷ್ಟೇ, ಅಡಿಕೆಯಲ್ಲಿ ಬಹಳ ಚೆನ್ನಾಗಿ ಬರ್ತದೆ ಕಾಳು ಮೆಣಸು, ತುಂಬಾ ಒಳ್ಳೆ ಫಸಲು. ನನಗೆ ಒಂದು ವರ್ಷದಲ್ಲಿ ತುಂಬಾ ಫಸಲು ಸಿಕ್ತು ಅಡಿಕೆಯಲ್ಲಿ, ಈಗ ಸ್ವಲ್ಪ ಸಾಯ್ತಾ ಇದೆ, ಗಿಡಗಳು ಸುಮಾರು ಹೋಗ್ತಾ ಇದೆ, ಆದ್ರೂ ಸಹ ಅಡಿಕೆಯಲ್ಲಿ ಬರ್ತದೆ. ಅಡಿಕೆಯಲ್ಲೂ ಆಗುತ್ತೆ, ಕೆಲವೊಂದ್ಸತಿ ಅದು ಕೆಳಗೆ ಬೀಳೋದು, ಅಂತ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಹಗ್ಗದಲ್ಲಿ ನಾವು ಕಟ್ಟಿದ್ರೆ ನಿಲ್ತದೆ, ಹಬ್ತದೆ, ಚೆನ್ನಾಗಿ ಬರ್ತದೆ. ತೆಂಗಿನ ಮರದಲ್ಲೂ ಬರ್ತದೆ, ಅಡಿಕೆಯಲ್ಲೂ ಬರ್ತದೆ, ತೊಂದರೆ ಇಲ್ಲ. ಒಟ್ಟಾರೆ ಕಾಳುಮೆಣಸು ಎಷ್ಟು ಇಳುವರಿ ಹೋದ ವರ್ಷ ಸಿಕ್ಕಂತಾಯ್ತು? ನಮಗೆ ಕಳೆದ ವರ್ಷ ಒಂದು 12 ಕ್ವಿಂಟಲ್ ಸಿಕ್ತು, ಈ ವರ್ಷ ಸ್ವಲ್ಪ ಕಮ್ಮಿ ಆಗ್ಬೇಕು ಅಂದ್ರೆ ಕೆಲವು ಬಳ್ಳಿಗಳು ಹೋಗ್ಬಿಟ್ಟಿದೆ. ಈ ಬಳ್ಳಿಗಳು ಹೋಗ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ನನ್ನ ಅಭಿಪ್ರಾಯ, ನಾನು ಇಷ್ಟೋರೆಗೆ ಏನು ಸ್ಪ್ರೇ ಮಾಡಲಿಲ್ಲ, ಬೋರ್ಡ್ ಏನು ಹಾಕ್ಲಿಲ್ಲ. ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಗಿಡ ಮರಗಳಿಗೂ ಒಂದು ಆಯಸ್ಸುಗಳಿರ್ತವೆ. ಈಗ ನಮಗೆ 4 ವರ್ಷದಲ್ಲಿ ಮೆಣಸು ಫಸಲು ಬಿಡ್ತದೆ ಅಂತ ಇಟ್ಟುಕೊಳ್ಳಿ, ಆಯ್ತು, ನಮಗೆ ಒಂದು 15-20 ವರ್ಷದವರೆಗೆ ಅದು ಫಸಲು ಕೊಡ್ತದೆ. ಅದರ ಲೈಫ್ ಅಷ್ಟೇ, ನಾವು ಏನು ಟ್ರೀಟ್ಮೆಂಟ್ ಕೊಟ್ಟರು ಒಂದು 2-3 ವರ್ಷ ನಾವು ಜಾಸ್ತಿ ಎಕ್ಸ್ಟೆಂಡ್ ಮಾಡಿಕೊಳ್ಬಹುದು ಅಷ್ಟೇ ಲೈಫನ್ನು, ಅದು ಅಲ್ಲಿಗೆ ಮುಗೀತು, ಅದು ಪುನಃ ನಾವು ರಿಪ್ಲೇಸ್ ಮಾಡಬೇಕಾಗತ್ತೆ. ಆ ಥರದಲ್ಲಿ ನನ್ನ ಲೆಕ್ಕಾಚಾರ, ಮತ್ತು ಸೈಂಟಿಫಿಕ್ನಲ್ಲಿ ಅವರು ಆ ಥರ ಹೇಳೋದಿಲ್ಲ, ನೀವು ಅದು ಮಾಡಿ ಇದು ಮಾಡಿ ಸ್ಪ್ರೇ ಮಾಡಿ ಅಂತೇಳಿ ಬೆಳೆಸಲಿಕ್ಕೆ ಹೇಳ್ತಾರೆ, ಅದು ಅವರ ಲೆವೆಲ್ನಲ್ಲಿ ಹೇಳ್ತಾರೆ. ಮಾಡ್ಬೋದು, ಒಂದು 2-3 ವರ್ಷ 4 ವರ್ಷ ಜಾಸ್ತಿ ಫಸಲು ತೆಗಿಬೋದು ಅಷ್ಟೇ. ಅದೇ ನಾನೀಗ ಏನು ಮಾಡ್ತಿದ್ದೇನೆ ಅಂದರೆ ಹೋದ ಜಾಗಕ್ಕೆ ತೆಗೆದುಬಿಟ್ಟು ಹೊಸದಾಗಿ ಬಳ್ಳಿ ಹಾಕೋದಷ್ಟೇ. ಕಾಫಿ ರೋಬಸ್ಟಾನೇ ಹೆಚ್ಚಿಗಿರೋದು, ಎಷ್ಟು ಇಳುವರಿ ಸಿಗ್ತಾ ಇದೆ ನಿಮಗೆ? ನಮ್ದು ಇದು ಕಾಫಿ ಝೋನ್ ಅಲ್ಲ, ಬಹಳ ಕಮ್ಮಿ. ಗಿಡಗಳು ಚೆನ್ನಾಗಿದೆ, ಆದರೆ ಫಸಲುಗಳು ಬಹಳ ಕಮ್ಮಿ. ನಮ್ಮ ಕೊಡಗಿನಲ್ಲಿ 30-40 ಬ್ಯಾಗು ಕೊಯ್ತಾರೆ, ಇಲ್ಲಿ ಅಷ್ಟು ಸಿಕ್ಕೋದಿಲ್ಲ. ಇಲ್ಲಿ 20ರ ಒಳಗೇನೆ ಸಿಕ್ಕೋದು, ಅಷ್ಟು ಸಹ ಸಿಕ್ಕೋದಿಲ್ಲ. ಅಂದ್ರೆ ಇಲ್ಲಿ ಕ್ಲೈಮೇಟ್ ಹಾಗೇನೆ, ಈಗ ನೀವು ನೋಡಿದ ಹಾಗೆ ಗಿಡಗಳೆಲ್ಲ ಚೆನ್ನಾಗಿವೆ, ಫಸಲು ಕಮ್ಮಿ ಇರ್ತದೆ. ಅಷ್ಟೇನು ನಾವು ನಮ್ಮ ಕೊಡಗಿನ ಇಳುವರಿಯನ್ನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಟ್ಟಾರೆ 10 ಎಕರೆಯಲ್ಲಿ ಆಳು ಕಾಳುಗಳನ್ನ ಇಟ್ಕೊಂಡು ಖರ್ಚನ್ನ ಸರಿದೂಗಿಸಿಕೊಂಡು ಕೈಗೆ ಉಳಿಸ್ಕೊಳ್ತಾ ಇದೀರಲ್ವಾ? ಹೌದು ಸರ್, ನನಗೆ ಇನ್ನೇನು ಆವರೇಜ್ 15 ಲಕ್ಷ ದುಡ್ಡು ಸಿಗ್ತಾ, 15 ಲಕ್ಷದಲ್ಲಿ 7-8 ಲಕ್ಷ ನಮಗೆ ಖರ್ಚು ಬರ್ತದೆ, ಬಾಕಿ 7 ಲಕ್ಷ ಉತ್ಪತ್ತಿ ನಮಗೆ ಕೈಗೆ ಸಿಕ್ಕಿದಾಗ ಆಗುತ್ತೆ. 15 ಲಕ್ಷದಲ್ಲಿ 8 ಲಕ್ಷ ನಾವು ಸ್ಪೆಂಡ್ ಮಾಡಬೇಕು, 7 ಲಕ್ಷ ನಮಗೆ ಉಳಿತಾಯ ಒಂದಾಗಿ ಆಗ್ತದೆ. ದನಕರುಗಳನ್ನ ಏನಾದರೂ ಇಟ್ಕೊಂಡಿದ್ರೆ ಅಥವಾ ಸಗಣಿ ಗೊಬ್ಬರ ಅಂತ ಅನ್ಕೊಂಡು ಏನಾದರೂ ಹೊರಗಡೆಯಿಂದ ತರಿಸ್ತೀರಾ ಅಥವಾ ಇದ್ದುದರಲ್ಲೇ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತದ್ರಿ ಹೇಗೆ? ಇಲ್ಲ ಸರ್, ದನಕರುಗಳನ್ನು ಸಾಕಲಿಲ್ಲ. ಕುಶಾಲನಗರದಲ್ಲಿ ನಮಗೆ ಪರಿಚಯಸ್ಥರಿದ್ದಾರೆ, ಅವರು ಹೇಳಿದಾಗೆಲ್ಲ ನಮಗೆ ಸ್ವಲ್ಪ ಕನ್ಸೆಷನ್ ರೇಟ್ನಲ್ಲಿ ಸಗಣಿ ಸಪ್ಲೈ ಮಾಡ್ತಾರೆ. ವರ್ಷ ಪ್ರತಿ ಸಗಣಿ ತೆಗಿತಿದ್ದೇನೆ, ತೆಂಗಿನ ಗಿಡಕ್ಕೆ ಹಾಕ್ತಾ ಇದ್ದೇನೆ, ಸಪೋಟಕ್ಕೂ ಸಹ ಕೊಡ್ತಿದ್ದೇನೆ, ಮತ್ತೆ ಕಾಳು ಮೆಣಸಿಗೂ ಕೊಡ್ತಿದ್ದೇನೆ, ಮತ್ತೆ ಹಣ್ಣಿನ ಗಿಡಗಳಿಗೂ ಹೂ ತೋಟಗಳಿಗೂ ಎಲ್ಲದಕ್ಕೂ ಸಹ ಸಗಣಿ ಗೊಬ್ಬರನ ಉಪಯೋಗಿಸೋದು. ಕಾಫಿಗೆ ಮಾತ್ರ NPK ಕೆಮಿಕಲ್ ಫರ್ಟಿಲೈಸರ್ ಮಾತ್ರ ಯೂಸ್ ಮಾಡೋದಷ್ಟೇ. 78 ವರ್ಷ ವಯಸ್ಸಿನಲ್ಲಿ ಲವಲವಿಕೆಯಿಂದ ತೋಟದ ಉಸ್ತುವಾರಿಯಲ್ಲಿ ತೊಡಸ್ಕೊಂಡಿದ್ದೀರಿ. ಯಾವಾಗ್ಲೂ ಎಷ್ಟು ಜನ ಕೆಲಸ ಮಾಡ್ತಿರ್ತಾರೆ ಇಲ್ಲಿ ನಿಮ್ಮ ತೋಟದ ಒಂದು ಕಾರ್ಯಗಳನ್ನ? ಸರ್, ಕಳೆದ ವರ್ಷ 7 ಜನ ಇದ್ರು, ಈ ವರ್ಷ 5 ಜನ ಇದ್ದಾರೆ. ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ದಿನ ಕೆಲಸ ಕೊಡ್ತಾ ಇದ್ದೇನೆ. ಏನಾದ್ರೂ ಒಂದು ಕೆಲಸ, ಒಂದು ಹುಡುಗಿ ಬಂದು ಮನೆಯಲ್ಲಿ ಸ್ವಲ್ಪ ಕೆಲಸ ಮಾಡಿ ಹೋಗ್ತಾಳೆ, ಮತ್ತೆ ಅವಳು 11 ಗಂಟೆಗೆ ಕೆಲಸಕ್ಕೆ ಹೋಗ್ತಾಳೆ. ತೊಂದರೆ ಇಲ್ಲ, ಇಲ್ಲಿಯವರಲ್ಲ, ವೆಸ್ಟ್ ಬೆಂಗಾಲ್ನವರು ಬಂದಿದ್ದಾರೆ, ಅವರು ಕೆಲಸ ಮಾಡ್ತಾ ಇರ್ತಾರೆ. ಅಂದ್ರೆ ನಮ್ಮಲ್ಲಿಗೆ ಆಳುಕಾಳುಗಳ ಸಮಸ್ಯೆ ಜಾಸ್ತಿ, ಯಾಕಂದ್ರೆ ನಮ್ಮಲ್ಲಿಗೆ ಕೆಲಸಕ್ಕೆ ಬೇಕು ಅಂತೇಳಿ ಅವರು ಬರೋದಿಲ್ಲ. ಯಾಕಂದ್ರೆ ಅವರಿಗೆ ಜೀಪ್ನಲ್ಲಿ ಹೋಗೋದು, ದೂರದ ತೋಟದಲ್ಲಿ ಹೋಗಿ ಕೆಲಸ ಮಾಡಿ 9 ಗಂಟೆಗೆ ತಲುಪಿ ಮತ್ತೆ 3.5 ಗಂಟೆಗೆ ವಾಪಸ್ ಬಂದು 5 ಗಂಟೆಗೆ ಅವರ ಮನೆಯಲ್ಲಿ ಇರುವ ಹಾಗೆ ಮಾಡ್ತಾರೆ. ಆದ್ರೆ ನಮ್ಮಲ್ಲಿಗೆ ಯಾಕೆ ಬರೋದಿಲ್ಲ ಅಂದ್ರೆ ಅವರಿಗೆ ಆ ಫೆಸಿಲಿಟೀಸ್ ಇಲ್ಲ, ಆ ಫೆಸಿಲಿಟಿ ನಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ನಮ್ಮಲ್ಲಿ 8 ಗಂಟೆ ಕೆಲಸ ಮಾಡಬೇಕು, 4.5 ಗಂಟೆಗೆ ಬಿಟ್ಟು ಹೋಗ್ಬೇಕು, ಅದಕ್ಕೆ ಅವರು ಒಪ್ಪೋದಿಲ್ಲ. ಅದಕ್ಕಾಗಿ ಎಲ್ಲ ದೂರ ದೂರಕ್ಕೆ ಹೋಗ್ತಾರೆ, ಮಡಿಕೇರಿ ಕಡೆ ಆ ಕಡೆ ಈ ಕಡೆ ಎಲ್ಲ ಹೋಗ್ತಾರೆ, ನಮ್ಮಲ್ಲಿಗೆ ಬರೋದೇ ಇಲ್ಲ. ಕೃಷಿ ಅನ್ನೋದು ಅಷ್ಟು ಸುಲಭನೂ ಅಲ್ಲ, ತುಂಬಾ ಕಷ್ಟನೂ ಅಲ್ಲ, ಏನಂತೀರಿ? ಕೃಷಿ ಕಷ್ಟನೂ ಇದೆ ಸುಲಭನೂ ಇದೆ. ಕಷ್ಟಪಡದೆ ಏನೋ ಸುಲಭ ಆಗೋದಿಲ್ಲ. ನಾವು ಕಷ್ಟಪಟ್ರೆ ಕೃಷಿಯಲ್ಲಿ ಒಳ್ಳೇದೇ, ಲಾಭನೇ ಇದೆ, ಇಲ್ಲಾಂತೇನಿಲ್ಲ. ಆದರೆ ತುಂಬಾ ದೊಡ್ಡ ತೋಟದವರಿಗೆ ಹೇಳುವುದೇನೆಂದ್ರೆ ಅವರಿಗೆ ಅಷ್ಟೇನು ಪ್ರಾಫಿಟ್ ಬರೋಲ್ಲ. ಚಿಕ್ಕ ತೋಟ, 1-5 ಎಕರೆ ತೋಟ ಇದ್ದು ಗಂಡ ಹೆಂಡತಿ ಮಕ್ಕಳು ಕೆಲಸ ಮಾಡಿದ್ರೆ ಅವರಿಗೆ 80% ಲಾಭ ಇದೆ. ನಮ್ಮಂಥವರಿಗೆ ಬರೀ 20% ಮಾತ್ರ ಸಿಕ್ಕೋದು. ಸುಮ್ಮನೆ ಜನರು ಹೇಳಿಕೊಳ್ಳೋದಷ್ಟೇ, ಅಷ್ಟಾಯ್ತು ಇಷ್ಟಾಯ್ತು ಖರ್ಚು ಲೆಕ್ಕ ಹಾಕಿದ್ರೆ ನಮಗೆ ಬರೀ 20% ಸಿಕ್ಕೋದು, ಅದರ ಮೇಲೆ ಸಿಕ್ಕೋದು. ಇನ್ನು ಬಹಳ ಹಳೆ ತೋಟದವರಾದ್ರೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಸಿಗುತ್ತೆ. ನಿಜ, ಎಷ್ಟು ಮನೆಯವರು ಕೆಲಸ ಮಾಡ್ತಾರೋ ಅಷ್ಟು ಉಳಿತಾಯ ಮತ್ತು ಅಷ್ಟು ಚೆನ್ನಾಗಿ ಕೆಲಸಗಳು ಬೆಳವಣಿಗೆಗಳು ಆಗ್ತಾ ಇರ್ತವೆ. ಆದರೂ ಕೆಲವೊಬ್ರು ಉಸ್ತುವಾರಿ ಇಟ್ಕೊಂಡು ಆಳು ಕಾಳುಗಳನ್ನ ಸರಿಯಾಗಿ ನಿರ್ವಹಿಸಿಕೊಂಡು ಸರಿದೂಗಿಸಿಕೊಂಡು ಒಳ್ಳೆ ದುಡ್ಡನ್ನು ಮಾಡಿರೋದಿದೆ. ಒಟ್ಟಾರೆ ಜಮೀನಿನ ಮಾಲೀಕ ಅಥವಾ ಜಮೀನು ಇಲ್ಲದವರಾದ್ರೂ ಬೇರೆಯವರ ಜಮೀನನ್ನ ಗುತ್ತಿಗೆ ತೆಗೆದುಕೊಂಡಾಗ ಎಚ್ಚರಿಕೆಯಿಂದ ಆಳು ಕಾಳುಗಳನ್ನು ಉಪಯೋಗಿಸಿಕೊಂಡು ಖರ್ಚನ್ನು ತಗ್ಗಿಸಿಕೊಂಡು ಕೈಗೆ ಉಳಿಯೋ ರೀತಿಯಲ್ಲಿ ಮಾಡಿಕೊಂಡು ಹೋದಷ್ಟು ಒಳ್ಳೆಯದು. ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ ಮಾಚಾನವರೇ, ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ನಿಮಗೂ, ನಿಮ್ಮ ಸಿಬ್ಬಂದಿಯವರಿಗೂ ಧನ್ಯವಾದಗಳು, ನಮಸ್ಕಾರ. ಕೇಳಿಗರೆ, ಇದುವರೆಗೆ ಕುಶಾಲನಗರ ಸಮೀಪದ ಪಿರಿಯಾಪಟ್ಟಣ ತಾಲೂಕು ಬೆಣಗಾಲು ಗ್ರಾಮದ ತೇಲಪಂಡ ಎಂ ಮಾಚಯ್ಯ ಅವರ ಅನುಭವಗಳನ್ನು ಆಲಿಸಿಕೊಂಡ್ರಿ. ಮಾಚಯ್ಯನವರ ಸಂಖ್ಯೆ ಹೀಗಿದೆ: 9632902 ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ರೈತ ಬಾಂಧವರೇ, ಇವತ್ತಿಗೂ ನಿಮ್ಮಂತಹ ಕೃಷಿಕರು ಎಷ್ಟು ಚಂದವಾಗಿ ಕೃಷಿಯನ್ನ ಸ್ವೀಕರಿಸಿಕೊಂಡಿದ್ದೀರಲ್ವಾ? ಇದಕ್ಕೆ ಕಾರಣ ಬಹಳ ಸ್ಪಷ್ಟ. ಹೇಳ್ತಾರೆ ಹಿರಿಯರು, ತತ್ವಜ್ಞಾನಿಗಳು, ಕೃಷಿ ಯಾವಾಗಲೂ ಸತ್ಯವಾದುದು ಅಂತ. ನಾವೇನು ಗೌರವದಿಂದ ಕಾಣ್ತೀವೋ ಅದು ಅಷ್ಟೇ ನಮಗೆ ಗೌರವವನ್ನು ಕೊಡುತ್ತೆ. ನಾವು ಸರಿಯಾಗಿ ಪಾಲ್ಗೊಳ್ಳಿಲ್ಲ ಅಂದರೆ ಅಷ್ಟಕ್ಕಷ್ಟೇ. ಆಮೇಲೆ ಕೃಷಿಯಲ್ಲಿ ನಾವು ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತೀವೋ ಅಷ್ಟು ಒಳ್ಳೆಯದು. ಜೊತೆಗೆ ಚಂದವಾಗಿ ಸಾಗಿದಷ್ಟು ಕೃಷಿ ನಮಗೆ ಒಲಿಯುತ್ತೆ, ಬೆಳೆಸುತ್ತೆ. ರೈತ ಬಾಂಧವರೇ, ಕೃಷಿ ಕೆಲಸಗಳನ್ನು ಮಾಡಲಿಕ್ಕೆ ಯೋಗ ಬೇಕು ಅಂದ್ಕೊಂಡು ಹೇಳೋದಿದೆ. ಕೃಷಿ ಬಗ್ಗೆ ಮಾತಾಡಲಿಕ್ಕೂ ಸಹ ಎಲ್ಲರಿಗೂ ಆಗೋದಿಲ್ಲ. ಎಂಥ ದೊಡ್ಡ ದೊಡ್ಡವರು ಸಹ ಮಾತಾಡ್ತಾರೆ, ಆದರೆ ಆಳಕ್ಕೆ ಹೋಗೋದಿಲ್ಲ, ಅರ್ಥಪೂರ್ಣವಾಗಿಯೂ ಮಾತಾಡಲಿಕ್ಕೆ ಆಗೋದಿಲ್ಲ. ಕೃಷಿಕರು ಸಹ ಎಷ್ಟೋ ಸಂದರ್ಭಗಳಲ್ಲಿ ತಮ್ಮ ಅನುಭವಗಳನ್ನು, ವಿಚಾರಗಳನ್ನು ವಿವರವಾಗಿ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡೋದಿಲ್ವೋ ಅಥವಾ ಮಾತುಗಳು ಹೊರಡೋದಿಲ್ವೋ ಅಂತ ಸಾರ್ವಜನಿಕರಿಗೆ ಅನಿಸುತ್ತೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಎಷ್ಟೋ ಜನ ಅನುಭವಿ ಕೃಷಿಕರು ತುಂಬ ಚೆನ್ನಾಗಿ ಮಾತನಾಡ್ತಾರೆ, ಹಾಗೆ ಕೆಲಸಗಳನ್ನು ಮಾಡ್ತಾರೆ. ಮಾಡಬೇಕು, ಮಾತಾಡಬೇಕು, ಆದರೆ ಅತಿಯಾಗಬಾರ್ದಷ್ಟೇ. ಮಾತುಗಳು ಚಂದವಾಗಿದ್ದರೆ, ಮನಮುಟ್ಟೋ ರೀತಿಯಲ್ಲಿದ್ದರೆ

ಆರೋಗ್ಯದಿಂದಿರಲು ನಮ್ಮ ಮಕ್ಕಳು ಅರಳುವವು ನಿಜವಾದವುಗಳು. ಇಂಥಾನಂದ ಬೇಕಾದ್ರೆ ನೆನಪಿನಲ್ಲಿ ಇಡಿ. ನೀವು ಏನಿಡಬೇಕು ನೆನಪಿನಲ್ಲಿ? ಗರ್ಭವತಿಯ ಕಾಳಜಿ ಇರಲಿ, ತಾಯಿ ಮಗುವಿನ ಗಮನ ಇರಲಿ. ಗರ್ಭವತಿಗೆ ಟೆಟ್ನಸ್ ನ ಚುಚ್ಚುಮದ್ದು ಹಾಕಿಸಿ, ಪೌಷ್ಟಿಕಾಹಾರ ಕೊಡಿ ಅವಳಿಗೆ, ವಿಟಮಿನ್ ಇಂದ ಕೂಡಿದ ಆಯಾ ಋತುವಿನ ಹಣ್ಣು ಹಂಪಲ ತಿನ್ನಿಸಿರಿ ಅವಳಿಗೆ. ಇರಲಿ ಸದಾ ಅವಳು ಹರ್ಷದಿ, ಅವಳ ದೇಹದಿ ಹೆಚ್ಚಲಿ ರಕ್ತ. ಅವಳಿರುವ ಸ್ಥಳ ಸ್ವಚ್ಛವಿರಲಿ, ತಾಯಿ ಶಿಶುವಿನ ಜೀವನ ರಕ್ಷೆಗೆ ಟ್ರೇನ್ಡ್ ತಾಯಿಯೇ ಮಾಡಲಿ ಹೆರಿಗೆ. ಗರ್ಭವತಿಯ ಪಾಲನೆಯಿಂದ ಮನೆಯೇ ಸ್ವರ್ಗ ಎನಿಸುವುದು. ತಾಯಿ ಮತ್ತು ಮಗು ಆರೋಗ್ಯದಿಂದಿರಲು ಜೀವನದಲ್ಲಿ ಹರಿಯುವುದು ಸುಖ ಶಾಂತಿ. ಭೂಮಿಯ ತಾಪಮಾನ ಹೆಚ್ಚುತ್ತಿದೆ, ಜಾಗೃತರಾಗೋಣ. ಗಿಡ ಮರ ಪಕ್ಷಿ ಸಂಕುಲ ಒಟ್ಟು ಪರಿಸರ ಉಳಿದರೆ ನಮ್ಮ ಉಳಿವು. ಪರಿಸರದ ಉಳಿವು ಯಾರಿಂದ? ನನ್ನಿಂದ, ನನ್ನಿಂದ, ನನ್ನಿಂದ. ಇದು ಪ್ರತಿಯೊಬ್ಬನ ಧ್ಯೇಯ ಮಂತ್ರವಾಗಲಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827223018. ಸುದ್ದಿ ಜೊಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ: ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಉಪಯೋಜನೆ ಕಾರ್ಯಕ್ರಮ ಅನುಷ್ಠಾನ ಸಂಬಂಧ ಸಭೆ ಮಡಿಕೇರಿ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲಿ ಇಂದು ನಡೆದು. ಈ ಹೊತ್ತಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶವು ಮಾತಾಡಿ, ಎಲ್ಲ ಇಲಾಖೆಗಳಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಉಪಯೋಜನೆ ಅಡಿಲಿ ಅನುದಾನನ ಇಂತಿಷ್ಟುತ್ತ ಹಂಚೋಕುತ ಸರ್ಕಾರ ನಿಗದಿ ಮಾಡಿಟ್ಟು, ಆದರೆ ಕೆಲವು ಇಲಾಖೆಗೆ ಯಾವುದೇ ವರದಿಗಳನ್ನ ಕೊಟ್ಟತ್ಲೆ. ಅದರಿಂದ ಇದಕ್ಕೆ ಸಂಬಂಧಪಟ್ಟಂಗೆ ಇಲಾಖೆಗಳಿಗೆ ಒಂದು ವಾರದ ಕಾಲಾವಕಾಶ ಕೊಟ್ಟಿದ್ದು ಸರಿಯಾದ ಮಾಹಿತಿ ಕೊಡುವಂಗೆ ನಿರ್ದೇಶನ ಕೊಟ್ಟು. ಈ ಹೊತ್ತಲ್ಲಿ ಸಮಾಜ ಕಲ್ಯಾಣ ಇಲಾಖೆನ ಉಪನಿರ್ದೇಶಕರು, ITDP ಇಲಾಖೆನ ಯೋಜನಾಧಿಕಾರಿಗ ಸೇರಿದಂಗೆ ಸಂಬಂಧಪಟ್ಟ ಇಲಾಖಾಧಿಕಾರಿಗ ತಮ್ಮ ಇಲಾಖೆ ವ್ಯಾಪ್ತಿನ ಪ್ರಗತಿಗೆ ಸಂಬಂಧಿಸಿದಂಗೆ ಮಾಹಿತಿ ಕೊಟ್ಟು. ಮಡಿಕೇರಿ ಪೇಟೆನ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲಿ ಇಂದು ಜಲಶಕ್ತಿ ಅಭಿಯಾನ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಡೆದು. ಜಿಲ್ಲಾಧಿಕಾರಿಯವರು ಭಾಗವಹಿಸಿ ಮಾತಾಡಿ, 2021 ಕ್ಯಾಚ್ ದ ರೈನ್ ಕ್ಯಾಂಪೇನ್ ತೇಳುವ ಜಲಶಕ್ತಿ ಅಭಿಯಾನನ ಶುರು ಮಾಡಿಯಳು. ಸಾಂಪ್ರದಾಯಿಕ ಜಲಮೂಲಗಳ ರಕ್ಷಣೆಯೊಟ್ಟಿಗೆ ಮಳೆ ನೀರಿನ ಒಳ್ಳೆ ರೀತಿಯಲ್ಲಿ ಕೂಡಿಸಿಟ್ಟು ವೈಜ್ಞಾನಿಕವಾಗಿ ಉಪಯೋಗ ಮಾಡುವ ಗುರಿ ಈ ಜಲಶಕ್ತಿ ಅಭಿಯಾನದಾಗಿಟ್ಟುತ್ತ ಹೇಳಿದು. ಜಿಲ್ಲಾ ಪಂಚಾಯತಿ ಸಿಇಒ ಡಾಕ್ಟರ್ ಎಸ್ ಆಕಾಶವು ಮಾತಾಡಿ, ಜಲಶಕ್ತಿ ಅಭಿಯಾನದಡಿಲಿ ಮಾಹಿತಿ, ಶಿಕ್ಷಣ ಮತ್ತು ಸಂವಹನ ಕಾರ್ಯಕ್ರಮಗಳ ಮಾಹಿತಿನ ಪೋರ್ಟಲ್ಲಿ ಅಳವಡಿಸುವಂಗೆ ತಿಳಿಸಿದರು. ಕೊಡಗು ಜಿಲ್ಲೆಯಲ್ಲಿ ಇಲ್ಲಿ ಮುಟ್ಟ 3037 ನೀರು ಸಂರಕ್ಷಣಾ ಕೆಲಸ ಪೂರ್ತಿಯಾಗುಟ್ಟುತ್ತ ಜಲಶಕ್ತಿ ಅಭಿಯಾನ ಸದಸ್ಯ ಕಾರ್ಯದರ್ಶಿಗ ಹಂಗೆ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿಗ ಸಭೆಗೆ ಮಾಹಿತಿ ಕೊಟ್ಟು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನ ಹಂಗೆ ಹಿರಿಯ ನಾಗರಿಕರ ಸಬಲೀಕರಣ, ಯುವಜನ ಸೇವಾ ಮತ್ತು ಕ್ರೀಡೆ ಹಿಂಗೆ ಬ್ಯಾರೆ ಬ್ಯಾರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ ಇಂದು ತಾಲೂಕು ಮಟ್ಟದ ವಿಶ್ವ ವಿಕಲಚೇತನರ ದಿನಾಚರಣೆ ಪ್ರಯುಕ್ತ ಸಾಂಸ್ಕೃತಿಕ ಮತ್ತು ಆಟೋಟ ಪೈಪೋಟಿ ಕಾರ್ಯಕ್ರಮ ನಡೆದು. ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಅನಿತಾ ಪುವಯ್ಯವು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತಾಡಿ, ಗುರಿ ಛಲ ಇದ್ದರೆ ಸಾಧನೆ ಮಾಡಿಕೆ ಸಾಧ್ಯ ಅಂತ ತಿಳಿಸಿದರು. ರೆಡ್ ಕ್ರಾಸ್ ಸಂಸ್ಥೆನ ಅಧ್ಯಕ್ಷರಾದ ರವೀಂದ್ರ ರೈವು ಮಾತಾಡಿ, ಜೀವನದಲ್ಲಿ ಸಾಧನೆ ಮಾಡಿಕೆ ಗುರಿ ಛಲ ಮುಖ್ಯ ಅಂತ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ರೀತಿ ಆಟೋಟ ಪೈಪೋಟಿಗ ನಡೆದು. ಕುಶಾಲನಗರ ಕಾವೇರಿ ನಿಸರ್ಗಧಾಮ ಪ್ರವಾಸಿ ಕೇಂದ್ರಕ್ಕೆ ಪ್ರವಾಸಿಗರ ಭೇಟಿಗೆ ತಾತ್ಕಾಲಿಕವಾಗಿ ಕಟ್ಟಿರುವ ಸೇತುವೆನ ಮಡಿಕೇರಿ ಕ್ಷೇತ್ರ ಶಾಸಕರು ಉದ್ಘಾಟನೆ ಮಾಡಿದರು. ₹5,00,000 ಖರ್ಚಲ್ಲಿ ನದಿಗೆ ಬದಲಾಗಿ ಕಟ್ಟಿರುವ ಈ ಸೇತುವೆನ ಉದ್ಘಾಟನೆ ಮಾಡಿ ಮಾತಾಡಿ, ಪ್ರವಾಸಿಗರ ರಕ್ಷಣೆಗೆ ಹೆಚ್ಚು ಒತ್ತು ಕೊಡುವಂಗೆ ಸಿಬ್ಬಂದಿಗಳಿಗೆ ಸೂಚನೆ ಕೊಟ್ಟರು. ಕೊಡುಗುಗೌಡ ನಿವೃತ್ತ ಸಂಘದ ವಾರ್ಷಿಕ ಮಹಾಸಭೆ, ಪ್ರತಿಭಾ ಪುರಸ್ಕಾರ ಹಂಗೆ ಸನ್ಮಾನ ಕಾರ್ಯಕ್ರಮ ಕೊಡುಗುಗೌಡ ಸಮಾಜ ಸಭಾಬಡಿಲಿ ನಡೆದು. ಸಂಘದ ಅಧ್ಯಕ್ಷರಾದ ಕೋರನಾ ವಿಶ್ವನಾಥ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಮುಖ್ಯ ನೆಂಟರಾಗಿ ಭಾಗವಹಿಸಿದ್ದ ಕಾಪಿ ಮಂಡಳಿ ನಿವೃತ್ತ ಜಂಟಿ ನಿರ್ದೇಶಕರಾದ ಅಚ್ಚುಡ ಅನಂತಕುಮಾರ್ ಅವರು ಮಾತಾಡಿ, ಬೆಳೆಗಾರರ ಒಳ್ಳೆ ಫಸಲನ್ನ ಪಡೆಯಕ್ಕೆ ಹೆಚ್ಚು ಬೆಳೆಗಳ ರಕ್ಷಣೆ ಮಾಡೋಕೂತ ಹೇಳ್ದು. ಈ ಹೊತ್ತಲ್ಲಿ ನಿವೃತ್ತಿಯಾಗಿರುವ ನೌಕರರಿಗೆ ಸನ್ಮಾನ ಮತ್ತೆ ಜಾಸ್ತಿ ಅಂಕ ಪಡ್ಕೊಂಡಿರೋ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲತ್ತ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ನಾಗರಿಕರು ಮತದಾನನ ಅವಕಾಶನ ಕಳ್ಕೊಳ್ಳದಂಗೆ, ಅದರಲ್ಲೂ ವಿಶೇಷವಾಗಿ ಆದಿವಾಸಿಗಳಿಗೆ ಗಿರಿಜನರಿಗೆ ಮತದಾನದ ಮೋಸ ಆಗದಂಗೆ ಎಚ್ಚರ ವಹಿಸುವ ನಿಟ್ಟಲ್ಲಿ ವಿರಾಜಪೇಟೆ ಪೊನ್ನಂಪೇಟೆ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗ, ತಮ್ಮ ಇಲಾಖೆನ ಸಿಬ್ಬಂದಿಗ ಹಂಗೆ ಬ್ಯಾರೆ ಇಲಾಖೆನ ಸಿಬ್ಬಂದಿಗಳ ಸಹಕಾರಲ್ಲಿ ಲೈನ್ ಮನೆ ಸೇರಿದಂಗೆ ತಾಲೂಕಿನ 320 ಹಾಡಿಗಳಲ್ಲಿ ಮತದಾನದ ಹಕ್ಕನ ಪಡೆಯಕ್ಕೆ ಅರಿವು ಮೂಡಿಸುವ ಕಾರ್ಯಕ್ರಮನ ಏರ್ಪಾಟ್ ಮಾಡಿದ್ದ. ಇಲಾಖೆನ ಸಿಬ್ಬಂದಿಗ ಈ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದ. ಜಿಲ್ಲಾಧಿಕಾರಿಗಳ ಆದೇಶದಂಗೆ ತಮ್ಮ ಜವಾಬ್ದಾರಿನ ತುಂಬಾ ಎಚ್ಚರಿಕೆಯಿಂದ ನಿಭಾಯಿಸ್ತಾ ಒಳೋತ ಇಲಾಖೆನ ಕಲ್ಯಾಣಾಧಿಕಾರಿಗ ತಿಳಿಸಿಳು. ಯುವ ಸಮೂಹದ ರಾಷ್ಟ್ರೀಯ ಪ್ರಜ್ಞೆನ ಬೆಳೆಸುವ ಉದ್ದೇಶದಿಂದ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ ಸಂಸ್ಥೆಯಿಂದ ಅಂತಾರಾಷ್ಟ್ರೀಯ ಮಟ್ಟದ ಸಾಂಸ್ಕೃತಿಕ ಜಂಬೂರಿನ ಬರುವ ತಿಂಗಳ 21-28 ಮುಟ್ಟ ಮೂಡಬಿದ್ರೆನ ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ಏರ್ಪಾಟ್ ಮಾಡಿರೋತ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ ಸಂಸ್ಥೆನ ರಾಜ್ಯ ಮುಖ್ಯ ಆಯುಕ್ತರಾಗಿರುವ ಪಿಜಿಆರ್ ಸಿಂಧ್ಯಾವು ಮಡಿಕೇರಿ ಪತ್ರಿಕಾ ಭವನ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಕೊಟ್ಟಳು. ಮಡಿಕೇರಿ ಪೇಟೆ ಕೃಷಿ ವಿಸ್ತರಣಾ ಶಿಕ್ಷಣ ಘಟಕ ವಿರಾಜಪೇಟೆ ತಾಲೂಕಿನ ಅಮ್ಮತಿ ಹೋಬಳಿನ ಹಾಲುಗುಂದ ಗ್ರಾಮದ ಪಂದಿಕಂಡ ಬಿ ಜಯಬೋಪಣ್ಣ ಅವರ ಭತ್ತದ ಗದ್ದೆ ಆವರಣದಲ್ಲಿ ಡ್ರಮ್ ಸೀಡರ್ ಭತ್ತ ಬಿತ್ತನೆನ ಭತ್ತದ ಬೆಳೆ ಕ್ಷೇತ್ರೋತ್ಸವ ಇದೇ ತಿಂಗಳ 30 ಹೊತ್ತಾರೆ 11 ನಡೆದಿದೆ. ಈ ಹೊತ್ತಲ್ಲಿ ಕೃಷಿ ಇಲಾಖೆನ ಜಂಟಿ ನಿರ್ದೇಶಕರಾದ ಶಬಾನಾ ಯಂಶೇಖ್, ಮಡಿಕೇರಿ ವಿಸ್ತರಣಾ ಶಿಕ್ಷಣ ಘಟಕದ ವಿಸ್ತರಣಾ ಮುಖ್ಯಸ್ಥರಾದ ಡಾಕ್ಟರ್ ಆರ್ಎನ್ ಕೆಂಚರೆಡ್ಡಿ ಸೇರಿದಂಗೆ ಮುಖ್ಯ ಪಟ್ಟವು ಹಾಜರಿದ್ದವೆ. ಬರುವ ತಿಂಗಳ 22-25 ಮುಟ್ಟ ಚೆಟ್ಟಳ್ಳಿ ಹೈಸ್ಕೂಲ್ ಆಟದ ಬಾಣಿಲಿ ರಾಷ್ಟ್ರಮಟ್ಟದ ಫುಟ್ಬಾಲ್ ಪಂದ್ಯಾಟ ನಡೆದಿದೆ. ಹೆಸರು ನೋಂದಾಯಿಸಿಕೆ ಬರುವ ತಿಂಗಳ 5 ಆಕೇರಿ ದಿನ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಈಗ ಜಾಹೀರಾತುಗಳು. ನಾಪೋಕ್ಲು ಕಕ್ಕುಂದಕಾಡು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ನಾಳೆ ಮಂಗಳವಾರ ಸುಬ್ರಹ್ಮಣ್ಯ ಷಷ್ಠಿ ಪ್ರಯುಕ್ತ ವಿಶೇಷ ಸೇವೆಗಳು. ಮಧ್ಯಾಹ್ನ 12:30 ಮಹಾಪೂಜೆ, 1:30 ಅನ್ನಸಂತರ್ಪಣೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಬಂದು ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಸ್ವಿಸ್ ಗೋಲ್ಡ್ ನಲ್ಲಿ ಮದುವೆ ಚಿನ್ನಾಭರಣ ಮೇಕಿಂಗ್ ಚಾರ್ಜ್ ಇದೀಗ 2.9% ನಿಂದ ಪ್ರಾರಂಭ. ಹಲವು ಆಫರ್ ಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡ್ ಇನ್ ಡೈಮಂಡ್ಸ್ ವಿರಾಜಪೇಟೆ. ಇದೇ ಇರೋತೋ ಇಂಬದಾಂಗ್ ನಾಳೆ ಚೌವಾಚ ಪೊಲಕ 10 ಪುದಿಕೇರಿ ಶ್ರೀ ಮಹಾದೇವಡ ದೇವಸ್ಥಾನತ್ ಸುಬ್ರಹ್ಮಣ್ಯ ಷಷ್ಠಿ ನಮ್ಮೆರ ಮಾರಿಪತ್ ಪರಕೆ ಒಪ್ಪಿಚುಡೋ ಪಲತರ ಪೂಜಾ ಪಿಂಜ ಮಜ್ಜಣ ಕೂಳುದಾನ ಉಂಡ್. ಊರ್ನಾಡ್ರ ಭಕ್ತಂಗೆಲ್ಲ ಬಂತು ದೇವಡ ಆಶೀರ್ವಾದ ಪಡೆದೋಣುಂದು ಪುದಿಕೇರಿ ಶ್ರೀ ಮಹಾದೇವ ದೇವಸ್ಥಾನದ ಆಡಳಿತ ಮಂಡಳಿ ಪಿಂಜ ತಕ್ಕ ಮುಖ್ಯಸ್ಥಂಗ ಕಟ್ಟಿತ್. ಇರಿಟ್ಟಿಯ ತಾಳುಕಂಡತ್ತಲ್ ಜುವೆಲ್ಲರ್ಸ್ ನಿಂದ 1 ಮೇಲ್ಪಟ್ಟ ಚಿನ್ನಾಭರಣ ಖರೀದಿಗೆ ಸ್ಕ್ರಾಚ್ ಅಂಡ್ ವಿನ್ ಕೂಪನ್. ಸ್ಕ್ರಾಚ್ ಮಾಡಿ ತಕ್ಷಣವೇ ಬಹುಮಾನ ಗೆಲ್ಲಿರಿ. ಅತಿ ನೂತನ ಡಿಸೈನ್ಸ್ ನ ರಾಜ್ಕೋಟ್ ಬೆಂಗಾಲಿ ಬಾಂಬೆ ಕಲೆಕ್ಷನ್ಸ್ ತಾಳುಕಂಡತ್ತಲ್ ಜುವೆಲ್ಲರ್ಸ್ ಇರಿಟ್ಟಿ. ಬೇಕರಿ ಪ್ರಿಯರಿಗಾಗಿ ಸ್ಯಾಮ್ಸ್ ಬೇಕರಿ ಹೌಸ್ ನಾಪೋಕ್ಲುವಿನಲ್ಲಿ ಶುಭಾರಂಭ. ಪಾರ್ಟಿ, ಸಭೆ, ಸಮಾರಂಭಗಳಿಗೆ ಶುಚಿ ರುಚಿಯಾದ ಎಲ್ಲಾ ರೀತಿಯ ಬೇಕರಿ ತಿಂಡಿ ತಿನಿಸುಗಳು ರಿಯಾಯಿತಿ ದರದಲ್ಲಿ ಲಭ್ಯ. ಸರ್ವರಿಗೂ ಸ್ವಾಗತ ಕೋರುತ್ತಿದೆ ಸ್ಯಾಮ್ಸ್ ಬೇಕರಿ, ಸೊಸೈಟಿ ಬಿಲ್ಡಿಂಗ್, ಮೇನ್ ರೋಡ್, ನಾಪೋಕ್ಲು. ಮಡಿಕೇರಿ ಸಮೀಪದ ಕಡಗಲಾಳು ಗ್ರಾಮದ ಶ್ರೀ ಭಗವತಿ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ಷಷ್ಠಿ ಪ್ರಯುಕ್ತ ಇದೇ ದಿನಾಂಕ 29 ಮಂಗಳವಾರ 11 ವಿಶೇಷ ಷಷ್ಠಿ ಪೂಜೆ ಜರುಗಲಿದೆ. ಮಧ್ಯಾಹ್ನ ಅನ್ನಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ. ನಾಡಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪೂಜಾ ಕಾರ್ಯದಲ್ಲಿ ಭಾಗವಹಿಸಬೇಕಾಗಿ ಕಡಗಲಾಳು ಭಗವತಿ ದೇವಸ್ಥಾನದ ತಕ್ಕ ಮುಖ್ಯಸ್ಥರು ಹಾಗೂ ಆಡಳಿತ ಮಂಡಳಿಯವರು ವಿನಂತಿಸಿಕೊಂಡಿದ್ದಾರೆ. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್ ಗಣಪತಿ ಸ್ಟ್ರೀಟ್ ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ಪುತ್ತರಿ ನಮ್ಮ ಬಾತ್ ಪುತ್ತರಿಕ್ ತಂಬುಟ್ಟರ ಚೋದು ನಿಂಗಡ ಬಾಯಿಲಿ ಎಕ್ಕಲು ಇಪ್ಪಂತ ತಂಬುಟ್ಟರ ಚೋದಕ್ ಬೋಂಡಿಯ ನಲ್ಲ ಅಕ್ಕಿರ ತಂಬುಟ್ಟು ಬುಡಿ ನಿಂಗಡ ಐನ್ ಮನೆ ಔಟ್ಲೆಟ್ ಕುಟ್ಟುವ. ಅಲ್ಲದೆ ಅಕ್ಕಿನ ಕೈಲೇ ಕತ್ತಿದ್ದು ಬೆದಲು ಒಣಕಿತು ಒಂದ್ರಲ್ಲ ಒಂತಿತ್ತು ತಯಾರು ಮಾಡಿದ ಪಾಪುಟ್ಟು ನೂಪುಟ್ಟು ತರಿ ಅಕ್ಕಿ ಬುಡಿ ಗುಣಮಟ್ಟ ಮುಳುಪುಡಿ ಬೈಂಬಳೆ ಮಾಂಗೆ ಕುಂಡನಕ್ಕೆ ಪಲತರ ಪಾರ ಕೋಕೋ ಪೌಡರ್ ಚಾಕೊಲೇಟ್ಸ್ ವಾರೆ ವಾರೆ ಕೋಕೋ ಪ್ರಾಡಕ್ಟ್ಸ್ ಕಲತೇನು ಪೊಟ್ಟಿದೇನು ಪಿಂಜ ಬೇನಿಗಾಲ ಕುಳಿರ್ಗಾಲ ತೇನು ಕೂಡನಕ್ಕೆ ವಾರೆ ವಾರೆ ತೋಟದ ಬುಡ್ತನ ಗುಣಮಟ್ಟ 12 ವೆರೈಟಿಯ ಕಾಫಿ ಪುಡಿ ಕಾಯ್ತು ಬಾರಿ ಐನ್ ಮನೆ ಕಾಲೇಜ್ ರೋಡ್ ಮಡಿಕೇರಿ ಪಿಂಜ ಕೊಡವ ಸಮಾಜ ಕಾಂಪ್ಲೆಕ್ಸ್ ಮಡಿಕೇರಿ ಶೀತಲ್ ಸ್ಟೋರ್ಸ್ ಜನರಲ್ ತಿಮ್ಮಯ್ಯ ಸರ್ಕಲ್ ಮಡಿಕೇರಿ ಐನ್ ಮನೆ ಶಾನ್ಬೋಗ್ ಕಾಂಪ್ಲೆಕ್ಸ್ ವಿರಾಜಪೇಟೆ ಪಿಂಜ ಕಾವೇರಿ ಏಜೆನ್ಸಿಸ್ ಪೊನ್ನಂಪೇಟೆ. ತೂಕು ಮುಳುಕು ಕಲೆ ಕ್ರೀಡೆ ಸಾಹಿತ್ಯ ಅಕಾಡೆಮಿ ನಲತ್ತು ವಿರಾಜಪೇಟೆ ಕೊಡವ ಸಮಾಜದ ಸಾಕಾರತ್ತು ಇದೇ ಆದ್ಯ ಆಯ್ತು. ಕೊಡವ ವಾಲಗ ತಾಟು ನಮ್ಮ ದಂಡ ಆಡ್ತಾ ಇರುವ ದಂಡು ಡಿಸೆಂಬರ್ 6 ವಿರಾಜಪೇಟೆ ಕೊಡವ ಸಮಾಜದ ನಡಪ ಚೆರಿಯ ಮಕ್ಕಳಂಜಿ ತೊಟ್ಟು ಭಯ ತಾನ ಇಂಕತ್ತನೆ ಅಂಜಿ ವಿಭಾಗದ ಆನಾಳು ಪೊನ್ನಾಳು ಪಿನ್ನ ಕೊಡವೆ ತರಂಗಕ್ಕೆ ಪೈಪೋಟಿ ನಡಪ ಇರಾದೆ ಉಳವು ಡಿಸೆಂಬರ್ ದಂಡಾಂಡ ಉಳಲು ತೂಕು ಮುಳುಕು ಕಚೇರಿಯಲ್ಲಿ ಪ್ರಧಾನ ನೋಂದಣಿ ಮಾಡಿವರು. ಅರವಿವರಿಗೆ ಸಂಪರ್ಕಿಸಿ 9480555667. ಶ್ರೀದೇವಿ ಮತ್ತು ಶ್ರೀ ವೆಂಕಟರಮಣ ದೇವಸ್ಥಾನ ಹುದ್ದೂರು ಕುಂಬಾರ ಕುಟುಂಬಸ್ಥರು ಪಾಲೆಮಾಡು. ಇಲ್ಲಿ ಇದೇ 29 ಮಂಗಳವಾರ 1ನೇ ವರ್ಷದ ಶ್ರೀ ಸುಬ್ರಹ್ಮಣ್ಯ ಷಷ್ಠಿ ಪೂಜೆಯನ್ನು ದೇವಸ್ಥಾನ ಸಮಿತಿ ವತಿಯಿಂದ ನಡೆಸಲಾಗುವುದು. ಅಂದು ಬೆಳಿಗ್ಗೆ 8:30 ವಿರಾಜಪೇಟೆಯ ತಂತ್ರಿ ಶ್ರೀ ಜಿಕೆ ನಂಬೂದರಿ ಅವರ ನೇತೃತ್ವದಲ್ಲಿ ಆಶ್ಲೇಷ ಬಲಿಪೂಜೆ, ಮಧ್ಯಾಹ್ನ 12:00 ಮಹಾಪೂಜೆ, 1:30 ಅನ್ನಸಂತರ್ಪಣೆ ನಡೆಯಲಿದೆ. ಭಕ್ತಾದಿಗಳಲ್ಲಾಗಮಿಸಿ ನಾಗದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಹರಿಹರ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನತ್ ಸುಬ್ರಹ್ಮಣ್ಯ ಷಷ್ಠಿ ನಮ್ಮೆರ ಮಾರಿಪತ್ಲ ನಾಳೆ ಷಷ್ಠಿ ಪಿಂಜ ಮತ್ತೆ ನುಪ್ಪದ ಅಂಗ ದೇವಕುಳಿಪ ನಮ್ಮೆ ನಡಪ. ಈ ದಂಡು ದಿನವು ಪಲತರ ವಿಶೇಷ ಪೂಜೆ, ತುಲಾಭಾರ, ಮಂಡೆಮುಡಿ, ಪೊನ್ನುಬಳ್ಳಿರ ಪರಕೆ ಉಪಚುಡೋ ಪಿಂಜ ಅನ್ನದಾನ ನಡಪ. ಭಕ್ತಂಗೆಲ್ಲ ಬಂತು ದೇವರ ಆಶೀರ್ವಾದ ಪಡೆದೋಣಂದು ಹರಿಹರ ಸುಬ್ರಹ್ಮಣ್ಯ ದೇವಸ್ಥಾನ ತಕ್ಕ ಮುಖ್ಯಸ್ಥಂಗ ಪಿಂಜ ಆಡಳಿತ ಮಂಡಳಿ ಕಟ್ಟಿತ. ನಿಧನ ಸುದ್ದಿ. ಹಾತೂರು ಗ್ರಾಮತ್ರ ಚೋನಮಾಡ ಮುದ್ದಪ್ಪ ಇಂಗ ಇಂದು ಮರಣಪಟ್ಟಿತು. 71 ಬೈತ್ರ ಚೋನಮಾಡ ಮುದ್ದಪ್ಪ ಇಂಡ ಆಖಿರಿ ಕಾರ್ಯ ದಾಳೆ ಪೊಲಕ 11 ಹಾತೂರು ಗ್ರಾಮತ್ರ ಒಕ್ಕ ತೂಟಂಗಳತ್ತು ನಡಪ. ಕುಂಜಿಲ ಕಕ್ಕಬೆ ಗ್ರಾಮತ್ರ ಬೇಚಂಡ ಪಟ್ಟೆದಾರ ಅಚ್ಚಯ್ಯ ಮಿಟ್ಟು ಐಂಗ ಇಂದು ಮರಣಪಟ್ಟಿತ್ತು. ಪಟ್ಟೆದಾರ ಮೇಚಂಡ ಅಚ್ಚಯ್ಯ ಇಂಡ ಆಖಿರಿ ಕಾರ್ಯ ದಾಳೆ ಮಜ್ಜಣತ್ರ ಮೀದ ಕುಂಜಿಲ ಕಕ್ಕಬ್ಬೆ ಗ್ರಾಮತ್ರ ಮೋ ಚೇತನ್ ಎಸ್ ಐಂಡ ಮನೇಲು ನಡಪ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, ಕರ್ನಾಟಕದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರ್ ಅನ್ನು ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕಾಲ್ ಮಾಡಿ 9606076450. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಡ ಮಮತಾಜಿನ. ಜಲಶಕ್ತಿ ಅಭಿಯಾನ ತರಡಿಲ್ ಮಾಡಿಯನ್ನುಳ್ಳ ಕಾಮಗಾರಿರ ವಿವರತ್ನ ಚಿತ್ರತೋಡೆ ಪೋರ್ಟಲ್ ಅಪ್ಲೋಡ್ ಮಾಡುವನಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವು ಅರಿಚಿಟ್ಟಿತು. ಮಡಿಕೇರಿರ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲು ಇಂದು ನಡೆದ ಜಲಶಕ್ತಿ ಅಭಿಯಾನ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕೂಡಿಯಾಡಿತು. ಇವು ತಕ್ಕ ಪರಂದತ್ತು. 2021 ಕ್ಯಾಚ್ ದ ರೈನ್ ಕ್ಯಾಂಪೇನ್ ಜಲಶಕ್ತಿ ಅಭಿಯಾನತನ ಶುರು ಮಾಡಿತು. ಸಾಂಪ್ರದಾಯಿಕ ಆಯ್ತು ಆಯ್ತುಳ್ಳ ಜಲಮೂಲತನ ಕಾತು ಬೆಚ್ಚಿತು. ಮಳೆ ನೀರಿನ ಸರಿಯಾದ ರೀತಿಯಲ್ಲಿ ಕೂಟಿ ಬೆಚ್ಚಿತು. ವೈಜ್ಞಾನಿಕ ಆಯ್ತು ಬಳಕೆ ಮಾಡುವುದು ಜಲಶಕ್ತಿ ಅಭಿಯಾನದ ಉದ್ದೇಶ ಆಯ್ತುಂಡು ಎಂದು ಜಿಲ್ಲಾಧಿಕಾರಿ ಮಾಹಿತಿ ತಾತ್. ಜಿಲ್ಲೆಯಲ್ಲಿ ಜಲಶಕ್ತಿ ಅಭಿಯಾನ ಅಂದೋಡೆ ಆಯನುಂಡು. ಇಲಾಖೆಲಿಂಜ ಅಡ್ತಂಡ ಕಾಮಗಾರಿರ ವಿವರತನ ಕೊಡುಪನಕ್ಕೆ ಅಧಿಕಾರಿಯಕ್ಕೆ ಸೂಚನೆ ಕೊಡ್ತತ್ತು. ಮುಖ್ಯಪಟ್ಟ ಅಧಿಕಾರಿಯ ಹಾಜರಿಂಜತ್. ಪರಿಶಿಷ್ಟ ಜಾತಿ ಪಿಂಜ ಪರಿಶಿಷ್ಟ ಪಂಗಡತರ ಉಪಯೋಜನೆ ಕಾರ್ಯಕ್ರಮಕ್ಕೂ ಸಂಬಂಧಪಟ್ಟನಕ್ಕೆ ಇಂದು ಮಡಿಕೇರಿಯ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಮಾಹಿತಿ ಎಡ್ತಂಡು ತಕ್ಕ ಪರಂದತ್ತು. ಉಪಯೋಜನೆ ಕಾರ್ಯಕ್ರಮದ ಅಭಿವೃದ್ಧಿರ ಕೆಲಸ ಮಾಡುವನಕ್ಕೆ ಅಧಿಕಾರಿಯಕ್ಕೆ ಸೂಚನೆ ಕೊಡ್ತತ್ತು. ಮಡಿಕೇರಿಯ ಕೃಷಿ ವಿಸ್ತರಣಾ ಶಿಕ್ಷಣ ಘಟಕ ವಿರಾಜಪೇಟೆ ತಾಲೂಕರ ಅಮ್ಮತಿರ ಹಾಲುಗುಂದ ಗ್ರಾಮತರ ಪಂದಿಕಂಡ ಜಯ ಬೋಪಣ್ಣ ಅಂಗಡ ಬೇಲಲು ಡ್ರಮ್ ಸೀಡರ್ ನೆಲ್ಲು ಬಳತ್ತಿನ ಬಳರ ಮೀದ ನೆಲ್ಲು ಬಳರ ಕ್ಷೇತ್ರೋತ್ಸವ ಇದೇ ನುಪ್ಪದಂಗ ಪಲಾಕ 11 ನಡಪ. ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಂಗ ಕೂಡನಕ್ಕೆ ಮುಖ್ಯಪಟ್ಟ ಕೃಷಿ ಇಲಾಖೆಯ ಅಧಿಕಾರಿಯ ಕೂಡಿಯಾಡುವ. ಪೊಮ್ಮಕ್ಕಡ ಪಿಂಜ ಮಕ್ಕಡ ಅಭಿವೃದ್ಧಿ ವಿಕಲಚೇತನ ಪಿಂಜ ಪಿರಿಯ ನಾಗರಿಕ ಸಬಲೀಕರಣ ಯುವಜನ ಸೇವಾ ಪಿಂಜ ಕ್ರೀಡೆ ಶಿಶು ಅಭಿವೃದ್ಧಿ ಯೋಜನೆ ಪಿಂಜ ಸ್ವಾಮಿ ವಿವೇಕಾನಂದ ಯುವ ಸಂಘ